ಸಂಗ್ರಹಣೆ ಮಾಡಿದಂಥ ಧಾನ್ಯಗಳು ಯಾವ ರೀತಿ ಹಾನಿಯಾಗ್ತಾ ಇದೆ, ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ಎಷ್ಟು ಪೆಟ್ಟು ಬೀಳ್ತದೆ ಅಂತಿರ್ತಾವೆ? ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಆಹಾರ ಭದ್ರತೆ ಅಂತ ಏನು ಬಹಳ ನಾವು ಕೇಳ್ತಾ ಇದ್ದೀವಿ. ಈ ಆಹಾರ ಭದ್ರತೆಯಲ್ಲಿ ಕೀಟ ಸಂಗ್ರಹಣೆ, ಅದರಲ್ಲೂ ಧಾನ್ಯ ಸಂಗ್ರಹಣೆ ನಾವು ಸ್ಟೋರಲ್ಲಿ, ಅಂದರೆ ನಾವೇನು ಪೆಸ್ಟ್ ಮ್ಯಾನೇಜ್ಮೆಂಟ್ ಇನ್ ಸ್ಟೋರ್ ಹೌಸಸ್ ಅಥವಾ ವೇರ್ ಹೌಸಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಬಹಳ ಮುಖ್ಯ. ಯಾಕಂತಂದರೆ ನಾವೇನೋ ಬೆಳೀತಾ ಇದ್ದೀವಿ, ಆದರೆ ಬೆಳೆದಿರ್ತಕ್ಕಂಥ ಕಾಳುಗಳನ್ನು ನಾವು ವೈಜ್ಞಾನಿಕವಾಗಿ ನಾವು ಅದನ್ನು ಸಂಗ್ರಹಣೆ ಮಾಡಲಿಲ್ಲ ಅಂತಂದರೆ ಇದು ಹೆಂಗಂತಂದರೆ ನಾವು ಕೈ ಬಂದು ತುತ್ತು ಬಾಯಿ ಬರಲಿಲ್ಲ ಅನ್ನಂಗೆ ಆಗ್ತದೆ. ಸೊ ಮುಂಚೆ ನಾವು ಹೇಳ್ತಿದ್ವಿ, ನಾವು ಧಾನ್ಯ ಸಂಗ್ರಹಣೆ ಮಾಡಿದ್ದೇ ಆದರೆ ವೈಜ್ಞಾನಿಕವಾಗಿ ಉಳಿಸಿದ ಕಾಳು ಬೆಳೆಸಿದ ಕಾಳಿಗೆ ಸಮ ಅಂತ ಹೇಳ್ತಿದ್ವಿ. ಆದರೆ ಆ ವರ್ಷನ್ ಈಗ ಚೇಂಜ್ ಮಾಡಬೇಕಾಗಿದೆ. ಏನಪ್ಪ ಅಂತಂದರೆ ಒಂದು ಕಾಳು ಏನಾರ ನಾನು ಉಳಿಸಿದ್ದೆ ಆದರೆ ಅದು 100 ಕಾಳು ಬೆಳೆದ ಕಾಳಿಗೆ ಸಮ ಅಂತ ಹೇಳಬಲ್ಲೆ. ಅದು ಮುಂದಿನ ಅಂದರೆ ಹಿಂದೆ ನಾವೇನು ಒಂದು ಪ್ರವರ್ಬ್ ಹೇಳ್ತಾ ಇದ್ವಿ, ಅದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಯಾವ ರೀತಿಯಾಗಿ ನಾವು ಧಾನ್ಯ ಸಂಗ್ರಹಣೆ ಮಾಡಬೇಕಂದು ಗೊತ್ತಾಗ್ತದೆ. ಇನ್ನು ಈಗ ಒಟ್ಟಾರೆ ನಾವು ನಮ್ಮ ದೇಶದಲ್ಲಿ ಹೋದ ವರ್ಷದ ನಾವು ಪ್ರೊಡಕ್ಷನ್ ತಗೊಂಡ್ರೆ 260 ಮಿಲಿಯನ್ ಟನ್ ನಾವು ಪ್ರೊಡ್ಯೂಸ್ ಮಾಡಿದ್ವಿ, ಉತ್ಪಾದನೆ ಆಗಿದೆ. ಹೌದು, ಅದರಲ್ಲಿ ನಾವು 14 ಮಿಲಿಯನ್ ಟನ್ಸ್ ಬರೀ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಆಗುತ್ತಂತ ನಮ್ಮ ವೈಜ್ಞಾನಿಕ ಒಂದು ರಿಪೋರ್ಟ್ ಬಂದಿದೆ. ಇದನ್ನ 14 ಮಿಲಿಯನ್ ಟನ್ ನಾವು ಏನು ಆಹಾರ ಏನು ಧಾನ್ಯ ನಷ್ಟ ಆಗ್ತದೆ ಅಂತ ಹೇಳಿದ್ವಿ. ಅದನ್ನ ನಾವು ರೂಪಾಯಿಗಳಲ್ಲಿ ಕನ್ವರ್ಟ್ ಮಾಡಿದ್ರೆ ಅಥವಾ ನಾವು ಬದಲಾವಣೆ ಮಾಡಿಕೊಂಡ್ರೆ 7,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಇದರಲ್ಲಿ 7,000 ಕೋಟಿ ರೂಪಾಯಿಯಲ್ಲಿ 1,300 ಕೋಟಿ ರೂಪಾಯಿ ಬರೀ ಇನ್ಸೆಕ್ಟ್ಸ್ ಅಂದ್ರೆ ನಮ್ಮ ಕೀಟಗಳಿಗೆ ಆಗತಕ್ಕಂತ ಹಾನಿ. ಇನ್ನು ಇದರಲ್ಲಿ ಈ ಕೀಟದಿಂದ ಅಂತಂದ್ರೆ ಕೀಟ ಎಷ್ಟು ಮಟ್ಟಿಗೆ ಹಾನಿ ಮಾಡುತ್ತೆ ಅಂತಂದ್ರೆ 2% ಅಂತಂದ್ರೆ 2%, ನಂತರ ಜಾಸ್ತಿ ಅಂದ್ರೆ 5.18% ಅಷ್ಟು ಹಾನಿಯನ್ನ ಕೀಟದಿಂದ ಮಾತ್ರ ನಮಗೆ ಈ ನಮ್ಮ ಸ್ಟೋರ್ನಲ್ಲಿ ಉಗ್ರಾಣದಲ್ಲಿ ಕಂಡು ಬರ್ತಾ ಇದೆ. ಇದ್ರ ನೋಡಿ, ನಾವು ಹಣದ ರೂಪದಲ್ಲಿ ತಗೊಳ್ರಿ ಅಥವಾ ಕ್ವಾಂಟಿಟಿಯಲ್ಲಿ ತಗೊಂಡ್ರು ಸಹಿತ ಇದರಲ್ಲಿ ನಾವು ಏನಾರು ಈ ಒಂದು 2%, 4% ಉಳಿಸಿದ್ದೆ ಆದ್ರೆ ಆ ಉಳಿಸಿರ್ತಕ್ಕಂತ ಏನು ಮೌಲ್ಯ ಅಥವಾ ಆಹಾರ ನಮ್ಮ ಭಾರತ ದೇಶಕ್ಕೆ ಅಂದ್ರೆ 1/3 ಪಾಪ್ಯುಲೇಷನ್ ನಾವು ಫೀಡ್ ಮಾಡಬಹುದು ಅಂತ ವರ್ಲ್ಡ್ ಬ್ಯಾಂಕ್ ಆಲ್ರೆಡಿ ಈ ಒಂದು ರಿಪೋರ್ಟ್ ಕೊಟ್ಟಿದೆ. ಅಂದ್ರೆ ನಾವು ಎಷ್ಟು ಮಟ್ಟಿಗೆ ಅವೈಜ್ಞಾನಿಕದಲ್ಲಿ ನಾವು ಧಾನ್ಯ ಸಂಗ್ರಹಣೆಯನ್ನ ಈ ದಿನಗಳಲ್ಲೂ ಸಹಿತ ವಿಜ್ಞಾನ ಅಂದ್ರೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ, ಆದ್ರೂ ಸಹಿತ ನಾವು ವೈಜ್ಞಾನಿಕ ರೂಪದಲ್ಲಿ ನಾವು ಧಾನ್ಯ ಸಂಗ್ರಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಧಾನ್ಯ ಸಂಗ್ರಹಣೆ ಕೀಟಗಳಿಗೆ ಬಂದಾಗ ಈ ಸಂಗ್ರಹಣೆಯಲ್ಲಿ ಬರ್ತಕ್ಕಂಥ ಕೀಟಗಳು ಯಾವ್ಯಾವ ಅಂತಿರ್ತಾವೆ? ಯಾವ್ಯಾವ ಕೀಟಗಳು ಯಾವ್ಯಾವ ಒಂದು ಧಾನ್ಯಗಳ ಮೇಲೆ, ದ್ವಿದಳ ಧಾನ್ಯ ಇರ್ಬೋದು, ಏಕದಳ ಧಾನ್ಯಗಳಿರ್ಬೋದು, ಯಾವ್ಯಾವ ಕೀಟಗಳ ಹಾನಿಯನ್ನು ಮಾಡ್ತಾವೆ ಅಂತಿರ್ತಾವೆ? ಸರಿ, ಈಗ ಧಾನ್ಯಗಳಿಗೆ ಮುಖ್ಯವಾಗಿ ಬರ್ತಕ್ಕಂಥ ಕೀಟಗಳು ಅಂತಂದರೆ 2 ಗುಂಪುಗಳಾಗಿ ವಿಂಗಡಿಸ್ಬೋದು. ಒಂದು ದುಂಬಿಗಳು, ಅಂದರೆ ಬೀಟಲ್ಸ್ ಅಂತ ಕರಿತೀವಿ. ಇವು 100% ನಮ್ಮ ಸ್ಟೋರೇಜ್ ಸ್ಪೇಸ್ನಲ್ಲಿ ದುಂಬಿಗಳೇ ಬರ್ತವೆ. ನಂತರ ಪತಂಗ ಜಾತಿಗೆ ಸೇರಿರ್ತಕ್ಕಂಥ ಕೀಟಗಳು, ನಂತರ ಇನ್ನು ಕೀಟವಲ್ಲದ ಅಂತಂದ್ರೆ ಮೈಟ್ ನುಷಿಗಳು ಸಹಿತ ಬರುತ್ತೆ. ಇದ್ರ ಜೊತೆಗೆ ತಾವು ಕೇಳಿರ್ತೀರಿ ಇಲಿ, ಹೆಗ್ಣ ಮತ್ತೆ ಪಾರಿವಾಳ, ಅವು ಇವು ಸ್ವಲ್ಪ ಮಟ್ಟಿಗೆ ಇದು ಮಾಡುತ್ತೆ. ಸೊ ಒಟ್ಟಾರೆ ಹೇಳ್ಬೇಕಂತಂದ್ರೆ ನಮಗೆ ಈ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಆಲ್ಮೋಸ್ಟ್ 14 ಮಿಲಿಯನ್ ಟನ್ಸ್ ನಷ್ಟು ಆಹಾರ ಈ ಒಂದು ಲಾಸ್ ಆಗುತ್ತೆ ನಮ್ಮ. ಈಗ ನಿಮ್ಮ ವಿಚಾರದಲ್ಲಿ ಈಗ ಸಂಗ್ರಹಣೆಯಲ್ಲಿ ಆಗ್ತಕ್ಕಂಥ ನಷ್ಟವನ್ನು ನಾವು ತಗ್ಗಿಸ್ಬೇಕಾದ್ರೆ ಯಾವ ರೀತಿ ಸಾಧ್ಯತೆ ಇದೆ ಅಂತೀರಿ? ಹೇಗೆ ತಗ್ಗಿಸ್ಬೋದು ಸಂಗ್ರಹಣೆ ನಷ್ಟವನ್ನು ತಗ್ಗಿಸ್ಲಿಕ್ಕೆ ಏನೇನು ಕ್ರಮಗಳನ್ನು ಮಾಡಬೇಕಾಗಿದೆ? ಸಂಗ್ರಹಣೆ ನಾವು ತಗ್ಗಿಸ್ಬೇಕು ಅಂತಂದರೆ ಮೊದಲಿಗೆ ಈ ಒಂದು ಕೀಟದ ಬಾಧೆ ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಂಡು ತುಂಬ ಮುಖ್ಯ. ಕೀಟದ ಬಾಧೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಅದು ಫೀಲ್ಡ್ ಇಂದಾನೇ ಬರುತ್ತೆ, ಅಂದ್ರೆ ಭೂಮಿಯಿಂದ ಕೊಯ್ಲು ಮಾಡುವ ಒಂದು ಹೌದು ಸಮಯದಲ್ಲಿನೇ ಚಾಲು ಆಗುತ್ತೆ. ನಾರ್ಮಲಿ ನಮ್ಮ ಪೋಸ್ಟ್ ಏನು ನಮ್ಮ ಇನ್ಸೆಕ್ಟ್ಸ್ 15-20 ದಿವಸ ನಾವು ಕೊಯ್ಲು ಮಾಡ್ತೀವಿ ಅನ್ನೋದ್ರಾಗೆ ಆ ಧಾನ್ಯಗಳ ಮೇಲೆ ಅವುಗಳನ್ನ ತತ್ತಿಯನ್ನ ಪತಂಗ ಇರ್ಬೋದು ಅಥವಾ ಈ ದುಂಬಿಗಳಿರ್ಬೋದು ತತ್ತಿಗಳನ್ನ ಇಟ್ಬಿಟ್ಟಿರುತ್ತೆ. ಅಂತ ಕಾಳುಗಳನ್ನ ನಾವು ಸರಿಯಾಗಿ ಅದನ್ನ ಬಿಸಿಲಿಗೆ ಒಣಗಿಸ್ದೇನೆ ಹಾಗೆ ತಂದಿಟ್ಬಿಟ್ರೆ ಇನ್ನು ಕೀಟದ ಬಾಧೆ ಜಾಸ್ತಿ ಆಗುತ್ತೆ. ಎಷ್ಟು ಮಟ್ಟಿಗೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಸೈಂಟಿಫಿಕ್ ರಿಪೋರ್ಟ್ ಹೇಳುತ್ತೆ. ಈ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ ತೊಗರಿ ಬೀಜ 1% ಏನು ಕೀಟದ ಬಾಧೆ ಇತ್ತು ಅಂದ್ರೆ ಅಂತ ಏನು ಬೀಜಗಳನ್ನ ಕೇವಲ 1% ಹಾನಿ ಇರ್ತಕ್ಕಂಥ ಬಾಧೆಗಳಿರ್ತಕ್ಕಂಥ ಧಾನ್ಯಗಳನ್ನು ತಂದು ನಾವು ಶೇಖರಣೆ ಮಾಡಿದ್ದೆ ಆದ್ರೆ ಬರೀ ಎರಡು ತಿಂಗಳಲ್ಲಿ 100% ಲಾಸ್ ಆಗುತ್ತೆ. ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಉಗ್ರಾಣದಲ್ಲಿ ಅವುಗಳಿಗೆ ಬೇಕಾಗಿರ್ತಕ್ಕಂತ ಅನುಕೂಲ ವಾತಾವರಣ ಸಿಕ್ಕುತ್ತೆ ಅನ್ನೋದನ್ನ ಇದ್ರ ಮೇಲೆ ಅರ್ಥ ಮಾಡ್ಕೋಬಹುದು. ಸೊ ನಾನು ಆಗ್ಲೇ ಹೇಳಿದೆ, ಮುಂಜಾಗ್ರತೆ ಕ್ರಮಗಳನ್ನ ತುಂಬಾ ನಿಜವಾಗ್ಲೂ ಬಹಳ ಮುಖ್ಯವಾಗಿ ತಿಳ್ಕೊಳ್ಳೋದು. ಅದರಲ್ಲಿ ನಾವೇನು ದಾಸ್ತಾನು ಕೊಠಡಿ ನಾವು ಇಡಬೇಕಂತ, ಎಲ್ಲಿ ಸ್ಟೋರ್ ಮಾಡ್ಬೇಕಂತ ನಿರ್ಧಾರ ಮಾಡಿದೀವೋ, ಅದು ಆದಷ್ಟು ದಾಸ್ತಾನು ಕೊಠಡಿ ಸ್ವಲ್ಪ ಗಾಳಿ ಬೆಳಕಿಂದ ಕೂಡಿದ್ರೆ ಬಹಳ ಒಳ್ಳೆಯದು. ಯಾಕಂತಂದ್ರೆ ಗಾಳಿನೂ ಇಲ್ಲ, ಬರೀ ನೆರಳೈತಿ, ಸ್ವಲ್ಪ ಡ್ಯಾಂಪ್ನೆಸ್ ಇದೆ, ಅಂದ್ರೆ ತೇವಾಂಶ ಜಾಸ್ತಿ ಹಿಡ್ಕೊಳತ್ತ ಅಂತಂದ್ರೆ ಇವೆರಡೇ ಕಾರಣ ನಮ್ಮ ಕೀಟಗಳಿಗೆ ಹುಲ್ಮಣ ಆಗ್ಲಿಕ್ಕೆ, ಅದು ಸ್ವಲ್ಪ ಕಡಿಮೆ ಮಾಡೋದು. ಅಂದ್ರೆ ಸರಾಗವಾಗಿ ಗಾಳಿ ಬೆಳಕು ಹರಡುವ ಹಾಗೆ ಇರಬೇಕು ಹೋಮಲ್ಲಿ ಸಂಗ್ರಹ ಮಾಡೋ ಕೊಠಡಿಯಲ್ಲಿ. ಹೌದು. ಇನ್ನು ಸಂಗ್ರಹಣ ಕೊಠಡಿಗಳಲ್ಲಿ ರಂಧ್ರ ಬಿರುಕು ಇತ್ಯಾದಿಗಳನ್ನ ಇರ್ಲಾರ್ದಂಗ ನಾವು ಆದಷ್ಟು ಸ್ವಲ್ಪ ರಿಪೇರಿ ಮಾಡಿಕೊಂಡು ಇರೋದು. ಹಂಗೇನಾದ್ರು ಇತ್ತು ಅಂತಂದ್ರೆ ಸ್ವಲ್ಪ ಮೆಲಾತಿಯನ್ನು ಸಿಂಪರಣೆ ಮಾಡೋದು, ಅಥವಾ ಅದಕ್ಕಿಂತ ಮುಂಚೆ ನಾವು ಉಗ್ರಾಣ ಕೋಟದ ಉಗ್ರಾಣ ಇದರಲ್ಲಿ ನಾವು ಡಿಸ್ಇನ್ಫೆಕ್ಷನ್ ಅಂತ ಮಾಡ್ತೀವಿ. ನಾವು ಫಾರ್ಮಲಿನ್ 4% ಡಿಸ್ಇನ್ಫೆಕ್ಷನ್ ಮಾಡಿಕೊಂಡ್ರು ಸಹಿತ ಎಲ್ಲಾ ಕೀಟಗಳನ್ನ ಅಥವಾ ಬೇರೆ ಬೇರೆ ಇಲಿ ಹೆಗ್ಗಣಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಮಾಡಬಹುದು. ಇನ್ನು ಹಳೆಯ ಗೋಣಚೀಲ ನಾವು ನಾರ್ಮಲಿ ಈಗಲೂ ಸಹಿತ ಗೋಣಚೀಲದಲ್ಲೇ ನಾವು ಕಾಳುಗಳನ್ನು ತುಂಬಿಡ್ತೀವಿ. ಅದು ತುಂಬಿಡೋದಕ್ಕಿಂತ ಮುಂಚಿತವಾಗಿ ಕಾಳುಗಳನ್ನ ಬಿಸಿಲಲ್ಲಿ ಒಣಗಾಕೋದು ಬಹಳ ಮುಖ್ಯ. ಎಷ್ಟರ ಮಟ್ಟಿಗೆ ಒಣಗಾಕಬೇಕು ಅಂತಂದ್ರೆ ಕಾಳಿನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಅಂದ್ರೆ ಈ ಮಾಯಿಶ್ಚರ್ ಪರ್ಸೆಂಟೇಜ್ ಇನ್ ದ ಗ್ರೇನ್ಸ್ 10% ಇರಬೇಕು. ಈ ತರ ಒಣಗಿಸಿರ್ತಕ್ಕಂಥ ಧಾನ್ಯಗಳನ್ನ ನಾವು ಗೋಣಚೀಲದಲ್ಲಿ ಹಾಗೆ ಮತ್ತೆ ಶೇಖರಣೆ ಮಾಡೋದಕ್ಕಿಂತ ಮುಂಚೆ ಆ ಗೋಣಚೀಲವನ್ನ 5% ಮೆಲಾತಿಯನ್ನ ದ್ರಾವಣದಲ್ಲಿ ಹದ್ದಿ ಅದನ್ನ ಸ್ವಲ್ಪ ಹಾರಿಸಿ ಒಣಗಿಸ್ಬಿಟ್ಟು ಅಂತ ಗೋಣಚೀಲದಲ್ಲಿ ನಾವು ಕಾಳುಗಳನ್ನ ತುಂಬಿಡಬೇಕು. ತುಂಬಿಟ್ರೆ ತುಂಬಾ ಒಳ್ಳೆಯದು. ಇದರಿಂದ ಸಹಿತ ನಾವು ಬಹಳಷ್ಟು ದಿನ ನಾವು ಹುಳುಗಳಿಂದ ಕಾಪಾಡಬಹುದು ಧಾನ್ಯಗಳನ್ನ. ಸೊ ಈ ರೀತಿಯಾಗಿ ಆವಾಗ ಇದಾದ ನಂತರ ಸಹಿತ ಇನ್ನು ನಿಟ್ ಹಾಕೋಕ್ಕಿಂತ ಮುಂಚಿತವಾಗಿ ಈ ಡನ್ನೇಜ್ ಅಥವಾ ಯಾವುದೇ ಒಂದು ಸ್ವಲ್ಪ ಭೂಮಿಯಿಂದ ಎತ್ತರದಲ್ಲಿ ನಾವು ಡನ್ನೇಜ್ ಅಂತ ಏನ್ ಹೇಳ್ತೀವಿ ಅದು ಸ್ಟಾಕ್ ನಿಟ್ ಏನ್ ಮಾಡ್ತೀವಲ್ಲ ಅದನ್ನ ಡನ್ನೇಜ್ ಮೇಲೆ ಇಟ್ಟರೆ ನೇರವಾಗಿ ನೆಲದ ಮೇಲೆ ನಿಟ್ಟನ್ನ ಮಾಡಬಾರದು. ಇಟ್ಟರೆ ಅಲ್ಲಿ ಭೂಮಿ ನೆಲದಲ್ಲಿ ಇರತಕ್ಕಂಥ ತೇವವನ್ನು ಸಹಿತ ಹೀರ್ಕೊಂಡು ಅಥವಾ ನೆಲದ ಮೇಲೆ ನೇರವಾಗಿ ಸಂಪರ್ಕ ಬರೋದ್ರಿಂದ ಮತ್ತೆ ಕೀಟ ಎಲ್ಲರೂ ಉಳಿದಿತ್ತಂದ್ರೂ ಸಹಿತ ಅದು ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಈ ಒಂದು ನಿರ್ವಹಣಾ ಕ್ರಮಗಳನ್ನು ಮುಂಜಾಗ್ರತಾ ಕ್ರಮಗಳನ್ನ ತಗೋಬಹುದು. ಹೌದು ಹೌದು. ಇನ್ನು ಈಗ ಇಷ್ಟೆಲ್ಲ ಮಾಡಿದಾಗ ಕೀಟಗಳು ಹಾನಿ ಮಾಡ್ತಿರ್ತವೆ, ಹೇಗೆ ಕೀಟಗಳು ಹಾನಿ ಮಾಡುವ ರೀತಿ ಹೇಗಂತೀರಿ? ಬೆಳೆಗಳ ಇವು ಧಾನ್ಯಗಳನ್ನು ಹೇಗೆ ಹಾನಿ ಮಾಡ್ತಾವ ಅಂತಿರ್ತಾವೆ? ಕೀಟಗಳ ಹಾನಿ ಮಾಡ್ತಕ್ಕಂಥದ್ದು ಅಂತಂದ್ರೆ ಈಗ ಕೆಲವೊಂದು ಸ್ವಲ್ಪ ಮಟ್ಟಿಗೆ ಆದ್ರೂ ಕೀಟ ಏನಾರ ಆಲ್ರೆಡಿ ನಾವು ಧಾನ್ಯಗಳ ಹೊಸ ಧಾನ್ಯಗಳನ್ನ ಹಳೆ ಧಾನ್ಯಗಳ ಜೊತೆಗೆ ಮಿಕ್ಸ್ ಮಾಡಿದೀವಿ ಅಂತ ಇಟ್ಕೊಳ್ಳಿ, ಆ ಹಳೆ ಧಾನ್ಯಗಳಿಂದ ಕೀಟ ಬಂದು ನೇರವಾಗಾದ್ರೂ ಮಾಡಬಹುದು. ಕೆಲವೊಂದೇನ್ ಮಾಡ್ತವೆ, ದುಂಬಿಗಳು ತತ್ತಿಗಳನ್ನ ಇಟ್ಬಿಟ್ಟು ಅದರಿಂದ ಬರ್ತಕ್ಕಂತ ಮರಿಗಳು ತಾವು ಒಳಗಡೆ ತಿಂತ ಹೋಗ್ತವೆ. ಸನ್ ಇಂಟರ್ನಲ್ ಬೋರರ್ಸ್ ಅಂತ ಕೇಳ್ತೀವಿ. ಕೆಲವರು ಎಕ್ಸ್ಟರ್ನಲ್ ಬೋರರ್ಸ್ ಅಂದ್ರೆ ತತ್ತಿಯೇ ನಿಟ್ಟಿದ್ದು ಹೊರಗಡೆನೆ ಮರಿಯಾಗಿ ಹೊರಗಡೆನೆ ತಿಂತ ಹೋಗುತ್ತೆ. ಇದು ಒಂದ್ ರೀತಿ ಮಾಡ್ತಕ್ಕಂತ ಹಾನಿ. ಇನ್ನೊಂದಂತಂದ್ರೆ ಕೆಲವೊಂದು ದುಂಬಿಗಳೇನಾಗ್ತಾವ ಅಂದ್ರೆ ಆಲ್ರೆಡಿ ಡ್ಯಾಮೇಜ್ ಆಗಿರ್ತಕ್ಕಂಥ ಸೀಡನ್ನ ಹುಡ್ಕೊಂಡೋಗಿ ತಿಂತಾವು. ಇವಕ್ಕ ಸೆಕೆಂಡರಿ ಇನ್ಫೆಸ್ಟೇಷನ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಇಂಟರ್ನಲ್ ಬೋರರ್ಸ್ ಇದೆ, ಎಕ್ಸ್ಟರ್ನಲ್ ಬೋರರ್ಸ್ ಇದಾವೆ, ಸೆಕೆಂಡರಿ ಫೀಡರ್ಸ್ ಇದಾವೆ. ಇನ್ನೊಂದು ಈ ಹಿಟ್ಟು ಇನ್ನ ತಿಂತಕ್ಕಂತ ಒಂದು ನೋಡಿರ್ಬೇಕು, ಗೋಧಿ ಹಿಟ್ಟು ಹಿಟ್ಟಿನಲ್ಲೆಲ್ಲ ಆಗ್ತಾವೆ ಹುಳುಗಳಾಗ್ತಾವಲ್ಲ, ಅವನು ಸಹಿತ ಈ ಬಾಲ್ದುಳ ಅಂತ ಹೇಳ್ತೀವಿ, ಅವನ್ನೆಲ್ಲ ಹಿಟ್ಟಿನಲ್ಲಿ ಮುದ್ದು ಮಾಡಿಕೊಂಡು ಇವೆಲ್ಲ ಮಾಡ್ಕೊಂಡು ತಿಂತವೆ. ಇನ್ನ ನಾವು ಮುಖ್ಯವಾಗಿ ಸಂಗ್ರಹಣೆ, ನೀವು ಹೇಳಿದ್ರೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಸಂಗ್ರಹಣೆ ಮಾಡುವಾಗ, ಆದಷ್ಟು ಸ್ವಚ್ಛ ಮಾಡಿಡಬೇಕು, ಚೆನ್ನಾಗಿ ಒಣಗಿಸ್ಬೇಕು, ಮತ್ತು ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ಮಾಡ್ಬೇಕಂತಕ್ಕಂಥ ವಿಚಾರ. ಹೌದು. ಈಗ ಮುಖ್ಯವಾಗಿ ಮನೆಯಲ್ಲಿ ಸಂಗ್ರಹಣೆ ಮಾಡ್ತಿರ್ತಾರೆ ರೈತರು, ತಿನ್ಲಿಕ್ಕೆ ಇರ್ಬೋದು ಅಥವಾ ಸಣ್ಣ ಪ್ರಮಾಣದಲ್ಲಿ ಸಂಗ್ರಹಣೆ ಮಾಡ್ತಿರ್ತಾರೆ ಚೀಲಗಳಲ್ಲೆಲ್ಲ, ಅಕ್ಕಿ, ಬೇಳೆಕಾಳುಗಳನ್ನ, ಬೇಳೆಗಳನ್ನ, ಸಜ್ಜೆ, ಜೋಳ, ಇಂಥವೆಲ್ಲ ಸಂಗ್ರಹಣೆ ಮಾಡ್ತಿರ್ತಾರೆ. ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಂಗ್ರಹಣೆ ಮಾಡಿಟ್ಟಾಗ ಅವರು ಯಾವ ರೀತಿ ಒಂದು ಅದಕ್ಕೆ ಏನಾದರೂ ಔಷಧಿಗಳನ್ನ ಉಪಚಾರವನ್ನು ಯಾವ ರೀತಿ ಮಾಡ್ಬೇಕಂತೆ, ತಿನ್ನೋ ಸಲುವಾಗಿ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಪಟ್ಟಣದಲ್ಲಿರ್ಬೋದು, ಹಳ್ಳಿಯಲ್ಲಿರ್ಬೋದು, 4 ಚೀಲ 5 ಚೀಲ ಸಂಗ್ರಹಣೆ ಮಾಡ್ತಾರೆ, ಅಂಥವ್ರು ಯಾವ ರೀತಿ ಕೆಡದಂತೆ ಇರ್ಲಿಕ್ಕೆ ಸಾಧ್ಯತೆ ಇದೆ ಅಂತಿರ್ತಾವ? ಏನ್ ಅದಕ್ಕೆ ಔಷಧಿಗಳನ್ನ ಹಾಕ್ಬೇಕು? ಮಾಡಬಹುದು ನಿಜವಾಗ್ಲೂ. ಈಗ ಸ್ವಲ್ಪ ನಮ್ಮ ರೈತರು ಏನ್ ಮಾಡ್ತಾರಂತಂದ್ರೆ ತಾವು ತಿನ್ಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಕಾಳುಗಳನ್ನ ನಾರ್ಮಲ್ ಆಗಿ ಬೇವಿನ ತಪ್ಪಲ ಹಾಕೋದು, ಬೇವಿನ ಪುಡಿ ಹಾಕೋದಾಗ್ಲಿ, ಅರಿಶಿಣ ಪುಡಿ ಹಾಕೋದಾಗ್ಲಿ, ಬೋರಿಗೆ ಪುಡಿ ಹಾಕೋದಾಗ್ಲಿ ಇತ್ತೀಚೆಗೆ ನಾವು ಕಂಡು ಬರ್ತಾ ಇದ್ದೀವಿ. ಅದರಲ್ಲೂ ಸಿಟೀಸ್ ನಲ್ಲಂತೂ ಬೋರಿಗೆ ಪುಡಿ ಜಾಸ್ತಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಬೋರಿಗೆ ಪುಡಿ ಕಂಟಿನ್ಯೂಸ್ ಆಗಿ ನಾವು ಕಲಸಿಬಿಟ್ಟು ಇಟ್ಟು ಅದನ್ನ ಸರಿಯಾಗಿ ನಾವು ಸ್ವಚ್ಛತೆ ಮಾಡಲಾರ್ದ ಹಾಗೆ ತಿಂದ್ರೆ ಅದು ನಮಗೆ ನಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮನು ಸಹಿತ ಬೀರ್ತಕ್ಕಂಥ ಚಾನ್ಸಸ್ ಇದೆ, ಅದನ್ನ ನಾವು ನೋಡಿದೀವಿ ಸಹ. ಇದ್ರ ಬದಲಿಗೆ ಸೊ ನಾವು ಇತ್ತೀಚೆಗೆ ಏನಂದರೆ ಸ್ವಲ್ಪ ಮಟ್ಟಿಗೆ ಕಾಳುಗಳನ್ನು ನಾವು ಡಬ್ಬಾಗಳಲ್ಲಿ ಅಥವಾ ಚೀಲದಲ್ಲಿ ನಾವು ಮನೆಯಲ್ಲಿ ಸ್ಟೋರ್ ಮಾಡೋದಕ್ಕಿಂತ ಮುಂಚಿತ ಅವುಗಳನ್ನು ಕರೆಕ್ಟಾಗಿ ಒಣಗಿಸೋದು ಬಹಳ ಮುಖ್ಯ ಬಹಳ ಮುಖ್ಯ. ನಾವೇನಾರ ಕಾಳುಗಳನ್ನು ಈ ಹೊರಗೆ ತೊಗರಿ ಕಡಲೆ ಇಂಥ ಕಾಳುಗಳನ್ನು ನಾವೇನಾರ ಬುರುಬರಿ ಕೀಟ ಆಗುತ್ತಲ್ಲ ಅಂತ ಕಾಳುಗಳನ್ನ ಅಂದ್ರೆ ದ್ವಿದಳ ಬೇಳೆಕಾಳುಗಳನ್ನ ಒಣಗಿಸಿದ ನಂತರ ಸ್ವಲ್ಪ ಮಟ್ಟಿಗೆ ಎಣ್ಣೆಯನ್ನ ಲೇಪನ ಮಾಡಿಬಿಟ್ಟು ನಾವು ಬೀಜಗಳನ್ನ ಸಂಗ್ರಹಣೆ ಡಬ್ಬದಲ್ಲಿ ಇಟ್ಬಿಟ್ಟು ಸಂಗ್ರಹಣೆ ಮಾಡಬಹುದು. ಎಣ್ಣೆಗಳಂದ್ರೆ ಈ ಒಳ್ಳೆಣ್ಣೆ ಒಳ್ಳೆಣ್ಣೆ ಆಗ್ಲಿ ನಾವೇನ್ ತಿಂತೀವಲ್ಲ ದಿನರೀತ್ಯ ಉಪಯೋಗ ಮಾಡ್ತಕ್ಕಂಥ ಎಣ್ಣೆಗಳನ್ನ ಅದು ಒಳ್ಳೆಣ್ಣೆ ಇರ್ಬೋದು ಕುಸುಬೆ ಇರ್ಬೋದು ಇನ್ನೊಂದಿರ್ಬೋದು ಈಗ ರೈಸ್ ಬ್ರೈನ್ ಆಯಿಲ್ ಇರ್ಬೋದು ಶೇಕಡ ಎಷ್ಟಂತಂದ್ರೆ 8% ಹೇಳ್ತೀವಿ ನಾವು 7.5 ml ಇಂದ 8 ml 1 kg 1 kg 1 kg ಬೀಜಕ್ಕೆ ಸರಿಯಾಗಿ ಲೇಪನ ಮಾಡಿ ಇಡೋದ್ರಿಂದ ಸಹಿತ ಇದು ನಾವು ಕಾಳುಗಳಿಂದ ಮುಕ್ತಿಯನ್ನು ಹೊಂದಬಹುದು. ಇನ್ನು ಏಕದಳ ಈಗ ನಾವು ರೈಸ್ ಇರ್ಬೋದು ಜೋಳ ಸಜ್ಜೆ ಗೋಧಿ ಇರ್ಬೋದು ಇವುಗಳನ್ನ ನಾವು ಎಣ್ಣೆಯಲ್ಲಿ ಲೇಪನ ಮಾಡಕ್ ಬರುದಿಲ್ಲ. ಸೊ ಇದಕ್ಕೆ ಬೆಸ್ಟ್ ಉಪಾಯ ಅಂತಂದ್ರೆ ನಾವು ಉಪಯೋಗಿಸ್ತಕ್ಕಂತ ಗೋಣಚೀಲವನ್ನ ಸ್ವಲ್ಪ ಮುಂಚೆ ಚೆನ್ನಾಗಿ ಒಣಗಿಸ್ಬಿಟ್ಟು ಕಾಳುಗಳನ್ನು ಒಣಗಿಸಿ ಮೆಲಾಥಿಯನ್ ಪುಡಿಯನ್ನ ನಾವೇನ್ ಇದ್ ಮಾಡ್ತೀವಿ ಅವುಗಳನ್ನ ಅದ್ದಿ ಚೆನ್ನಾಗಿ ಒದ್ದಿ ಬಿಟ್ಟು ದ್ರಾವಣ ತಯಾರು ಮಾಡ್ಕೊಂಡು ಅದ್ದಿ ಬಿಟ್ಟು ಒಣಗಿಸಿ ಅದರಲ್ಲಿ ಇಡಬಹುದು. ಹೆಂಗಾದ್ರೂ ನಾವು ನಾರ್ಮಲಿ ಈಗ ಅಕ್ಕಿಯನ್ನು ನಾವು ಡೈರೆಕ್ಟ್ ಆಗಿ ಅಂತೂ ಉಪಯೋಗ ತೊಳಿತೀವಿ ಚೆನ್ನಾಗಿ ತೊಳಿತೀವಿ ಆದ್ರಿಂದ ಅಕ್ಕಿಯನ್ನು ಇದ್ ಮಾಡಬಹುದು. ಇತ್ತೀಚೆಗೆ ನಾವು ಅನೇಕ ಸಸ್ಯಜನ್ಯ ಕೀಟನಾಶಕಗಳನ್ನ ಪರೀಕ್ಷಿಸಲಾಗಿ ಬಜೆ ಬೇರು ಅಥವಾ ಬಜೆ ಬೇರಿನ ಪುಡಿ ಇದನ್ನ 2% ಅಂತ ಹೇಳ್ತೀವಿ. ಅಂದ್ರೆ 1 kg ಬೀಜಕ್ಕೆ 20 ಗ್ರಾಮ್ ಬಜೆ ಬೇರಿನ ಪುಡಿಯನ್ನ ಚೆನ್ನಾಗಿ ನಾವು ಬೀಜ ಜೊತೆಗೆ ಮಿಶ್ರಣ ಮಾಡಿ ಇಟ್ಬಿಟ್ರೆ ನಾವು ಚೀಲದಲ್ಲಿ ಆದ್ರೂ ಮಿಕ್ಸ್ ಮಾಡಿ ಇಡಬಹುದು ಡಬ್ಬಾದಲ್ಲಿ ಸಹಿತ ಇಟ್ಟರೆ 1.5 ವರ್ಷ ತಾನೇ ಯಾವುದೇ ಕಾಳು ನಮಗೆ ಕೀಟದಿಂದ ಸಂರಕ್ಷಣೆ ಮಾಡಬಹುದು. ಇದು ಕಂಡು ಬಂದಿದ್ದು ನಮಗೆ. ನಂತರ ಈಗ ಕೆಲವೊಂದು ಜನ ರೈತರು ಬೂದಿಯನ್ನ ಮಿಕ್ಸ್ ಮಾಡ್ತಾರೆ ಬೂದಿ ಕೆಲವೊಮ್ಮೆ ಉಸುಕ್ ಮಿಕ್ಸ್ ಮಾಡಿರ್ತಾರೆ ಇದು ಹೇಗಂತಿರ್ತಾವ? ಬೂದಿ ಮತ್ತೆ ಉಸುಕಿಂದ ನಮಗೆ ಕೀಟದ ಸಂರಕ್ಷಣೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿವಸದವರೆಗೆ ಕಂಟ್ರೋಲ್ ಮಾಡಬಹುದು ಬಟ್ ಡೆಫಿನೆಟ್ಲಿ ಮತ್ತೆ ಮುಂದ್ ಬಂದೇ ಬರ್ತದೆ. ಹೌದೌದು. ಸೊ ಬಂದಾಗ ಮತ್ತೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಬಹಳ ಕಷ್ಟ, ಯಾಕಂದ್ರೆ ಬೂದಿಯಿಂದ ನಾವು ಕಾಳುಗಳನ್ನ ಸಪರೇಟ್ ಮಾಡೋದಂತೂ ತುಂಬಾ ಕಷ್ಟ. ಸೊ ಇನ್ನೊಂದು ನಾವು ಬುರುಬರಿ ಕಾಟವನ್ನ ನಾವು ದ್ವಿದಳ ಧಾನ್ಯಗಳಿಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ರೆ ಈ ಡಬ್ಬಾದಲ್ಲಿ ನೀವೇನ್ ದ್ವಿದಳ ಧಾನ್ಯಗಳನ್ನ ಹಾಕಿಡ್ತೀರಿ ಆಗ ಡಬ್ಬ ಕಾಳುಗಳನ್ನು ಒಮ್ಮೆ ಡಬ್ಬಾದಲ್ಲಿ ತುಂಬಿಟ್ಟ ಮೇಲೆ 1 inch ಅಥವಾ 1.5 inch ಅಷ್ಟು ಸಣ್ಣ ಮಧ್ಯಮ ಗಾತ್ರದ ಉಸ್ಕನ್ನ ಹಾಕಿಟ್ಬಿಡ್ಬೇಕು. ಉಸ್ಕನ್ನ ಹಾಕಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಈ ಬುರುಬುರಿ ಕೀಟ ಆಲ್ರೆಡಿ ತತ್ತಿ ಇಟ್ಟಿರ್ಬೋದು ಕಾಳುಗಳ ಮೇಲೆ ತತ್ತಿ ಮರಿ ಆಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಪ್ಲಸ್ ಅದಕ್ಕೆ ಉಸಿರಾಟ ಆಗದೇ ಉಸಿರುಗಟ್ಟಿ ಸಾಯೋ ಚಾನ್ಸಸ್ ಇರುತ್ತೆ. ಇದನ್ನು ಸಹಿತ ದ್ವಿದಳ ಧಾನ್ಯಗಳಲ್ಲಿ ಯಥೇಚ್ಛವಾಗಿ ಮನೆಯಲ್ಲೂ ಸಹಿತ ನಾವು ಮಾಡಬಹುದು. ಈಗ ಚೀಲಗಳಲ್ಲಿ ತುಂಬಿಟ್ಟಾಗ ಅಲ್ಲಿ ಗಾಳಿ ಸಂಚಾರ ಅಂದ್ರೆ ಉಸಿರುಗಟ್ಟು ಹಾಗೆ ಒಂದು ಏರ್ ಟೈಟ್ ಚೀಲಗಳಲ್ಲಿ ಹಾಕಿಟ್ರೆ ಕಡಿಮೆ ಆಗತ್ತಂತಿರ್ತಾವ ಧಾನ್ಯಗಳನ್ನು ಏರ್ ಟೈಟ್ ಚೀಲಗಳಲ್ಲಿ ಪ್ಯಾಕ್ ಮಾಡಿದ್ರೆ? ಏರ್ ಟೈಟ್ ಚೀಲಗಳಲ್ಲಿ ಮಾಡಿಟ್ರೆ ಧಾನ್ಯಗಳ ಮಾಡಬಹುದು. ಸೊ ಇತ್ತೀಚೆಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ಈ ಏರ್ ಟೈಟ್ ಅಲ್ಲಿ ಬ್ಯಾಗ್ಗಳಲ್ಲಿ ಜಾಸ್ತಿ ಮಟ್ಟಿಗೆ ನಾವು ಕಾಳುಗಳನ್ನ ಇಡಬಹುದಾದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಡಿಸ್ಟ್ರಿಬ್ಯೂಟರ್ ಲೆವೆಲ್ ಅಲ್ಲಿ ಅಥವಾ ವೇರ್ ಹೌಸ್ ಅಲ್ಲಿ ನಾವು ಮಾಡಬಹುದಾ ಅಂತ ಪರೀಕ್ಷೆ ಮಾಡಿದಾಗ ಈ ಮಾಡಿಫೈಡ್ ಅಟ್ಮಾಸ್ಫಿಯರ್ ಅಂತ ಒಂದು ಒಳ್ಳೆ ಹೊಸ ಪದ್ಧತಿ ಬಂದಿದೆ ಈಗ. ಅಂದ್ರೆ ಈ ಇದನ್ನ ಮಾರ್ಪಡಿಸಿದ ವಾತಾವರಣ ಅಂತ ನಾವು ಕನ್ನಡದಲ್ಲಿ ಅನ್ಬಹುದು. ಮಾಡಿಫೈಡ್ ಅಟ್ಮಾಸ್ಫಿಯರಿಕ್ ಪ್ಯಾಕೇಜ್ MAP ಅಂತ ಕರಿತೀವಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಆ ಕೀಟ ಐ ಮೀನ್ ಕಾಳನ್ನ ಏನ್ ನಾವು ಸಂಗ್ರಹಣೆ ಮಾಡಿರ್ತೀವಿ ಆ ಒಂದು ಪ್ರದೇಶವನ್ನ ಮಾಡಿಫೈ ಮಾಡೋದು. ಹೆಂಗಪ್ಪ ಅಂತಂದ್ರೆ ನಾರ್ಮಲಿ ಆಕ್ಸಿಜನ್ ಅಂದ್ರೆ ಗಾಳಿ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಅದ್ರ ಬದಲಿಗೆ ಕಾರ್ಬನ್ ಡೈಆಕ್ಸೈಡ್ ತುಂಬೋದು. ಫಾರ್ ಎಕ್ಸಾಂಪಲ್ ಏರ್ ಟೈಟ್ ಬ್ಯಾಗ್ ಅಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ತುಂಬಿಬಿಟ್ಟು ಎಷ್ಟು ತುಂಬಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. 15%-20% ನಾವು ಕಾರ್ಬನ್ ಡೈಆಕ್ಸೈಡ್ ತುಂಬಿ ಉಳಿದಿದ್ದು ನಾವು ನೈಟ್ರೋಜನ್ ಗ್ಯಾಸ್, ನೈಟ್ರೋಜನ್ ಇಸ್ ಎ ನ್ಯೂಟ್ರಲ್ ಗ್ಯಾಸ್, ಅದೇನು ಹಾನಿಕಾರಕ ಅಲ್ಲ, ಅದನ್ನ ಹಾಕೋದ್ರಿಂದ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ನಾರ್ಮಲಿ ಪಾಯ್ಸನಸ್ ಗ್ಯಾಸ್ ಅದು. ಅದರಲ್ಲೂ ನಾವು ಏರ್ ಟೈಟ್ ಬ್ಯಾಗ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಕಿ ಬೀಜವನ್ನ ಕಟ್ಟಿಟ್ಬಿಟ್ರೆ ಸೀಲ್ ಮಾಡಿ ಇಟ್ಬಿಟ್ರೆ ಹುಳ ಸತ್ತೋಗುತ್ತೆ. ಯಾಕಂದ್ರೆ ಈಗ ಉಳಕೆ ಇದು ಕಾರ್ಬನ್ ಡೈಆಕ್ಸೈಡ್ ಒಂಥರ ಪಾಯ್ಸನಸ್ ಉಸಿರುಗಟ್ಟಿದಂಗೆ ಆಗುತ್ತೆ ಬಹಳಷ್ಟು ಮಾಡಿದೆ. ಇದನ್ನು ಸಹಿತ ಬಹಳಷ್ಟು ಕಂಟ್ರೋಲ್ ಕೊಟ್ಟಿದೆ. ಇದನ್ನು ಈವನ್ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮನೇಲಿ ಮಾಡ್ತೀನಂದ್ರೆ ಸಹಿತ HDPE ಬ್ಯಾಗ್ಸ್ ಅಂತ ಬರುತ್ತೆ ಈಗ, ಅಂದ್ರೆ ಹೈ ಡೆನ್ಸಿಟಿ ಪಾಲಿಎಥಿಲಿನ್ ಬ್ಯಾಗ್ಸ್, ಅಂದ್ರೆ ಸ್ವಲ್ಪ ದಪ್ಪ ಇರತಕ್ಕಂಥ ಬ್ಯಾಗ್ ನಾರ್ಮಲಿ 700 micron ಇರತಕ್ಕಂಥದ್ದಿದ್ರೆ ಅಥವಾ ಅದಕ್ಕಿಂತ ಮೇಲ್ಪಟ್ಟಿದ್ರೆ ತುಂಬಾ ಒಳ್ಳೇದು. ಅದರಲ್ಲಿ ಗ್ಯಾಸ್ ತುಂಬಿಸಿಟ್ಬಿಟ್ಟು ನಾವು ಇಟ್ಟಿದ್ದೆ ಆದ್ರೆ ನಿಜವಾಗ್ಲೂ ಒಂದು ಒಂದೂವರೆ ವರ್ಷ ತನಕ ಕೀಟದಿಂದ ಸಂರಕ್ಷಣೆ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಎಲ್ಲರ ಒಂದು ಅಭಿಪ್ರಾಯ, ರೈತರದಿರ್ಬೋದು ಮತ್ತು ಮಹಿಳೆಯರದಿರ್ಬೋದು, ಮುಖ್ಯವಾಗಿ ಈ ಬೇಳೆಕಾಳಗ ಬರ್ತಾವಲ್ಲ ದ್ವಿದಳ ಧಾನ್ಯಗಳು, ಹೌದು, ಬಹುಬೇಗನೆ ಬುರುಬುರಿ ಅಂತೇಳಿ ಆಗ್ಬಿಡ್ತಾವೆ. ಹೌದ್ರಿ, ಇದರ ಸಂಗ್ರಹಣೆ ಬಗ್ಗೆ ಏನು ಹೇಳ್ತೀರಿ, ಇದನ್ನ ಸುರಕ್ಷತೆ ಬಗ್ಗೆ ಏನು ಹೇಳ್ತಿರ್ತಾರೆ? ಈ ಸುರಕ್ಷತೆ ಬಗ್ಗೆ ನಾನು ಹೇಳಬೇಕಾದ್ರೆ, ಮೊಟ್ಟ ಮೊದಲನೇದಾಗಿ ಕಾಳುಗಳನ್ನು ಒಣಗಿಸ್ಬೇಕು. ನಿಜವಾಗ್ಲೂ ಶೇಕಡ 10 ಅಥವಾ 10ಕ್ಕಿಂತ ಕೆಳಗೆ ತೇವಾಂಶವನ್ನು ಬರೋಂಗೆ ನಾವು ಕಾಳುಗಳನ್ನು ಒಣಗಿಸಿಡಬೇಕು. ಇನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಗೋಣಿಚೀಲವನ್ನು ಆಲ್ರೆಡಿ ಮೆಲಾಥಿಯನ್ 5% ನಾನು ಏನು ಹೇಳಿದೆ ಅದರಲ್ಲಿ ಹದ್ದಿ ಒಣಗಿಸಿ ಅದರಲ್ಲಿ ತುಂಬಿಡೋದು ತುಂಬ ಶ್ರೇಷ್ಠ. ಇಷ್ಟಾದ್ಮೇಲೂ ಸಹಿತ ನಮಗೆ ಬುರುಬುರಿ ಬಂತು ಅಂದರೆ ಸಂಗ್ರಹಣೆ ಮಾಡಿದ ನಂತರ ಮೆಲಾಥಿಯನ್ನ ನಾವು ಸ್ಪ್ರೇಯನ್ನು ನಾವು ಚೀಲದ ಮೇಲೆ ಸಿಂಪರಣೆ ಮಾಡ್ಬೋದು. ಯಾಕೆ ನಾವು ಮೆಲಾಥಿಯನ್ನೇ ಭಾರಿ ಹೇಳ್ತೀವಿ, ಭಾಳ ಹೇಳ್ತೀವಿ, ಬೇರೆ ಕೀಟನಾಶಕ ನಾವು ನಾರ್ಮಲಿ ಉಗ್ರಾಣದಲ್ಲಿ ಯಾಕೆ ಹೇಳೋದಿಲ್ಲ ಅಂತಂದರೆ, ಈ ಮೆಲಾಥಿಯನ್ನು ಬೇರೆ ಕೀಟನಾಶಕಕ್ಕೆ ಹೋಲಿಸಿದ್ರೆ ಇದರ ಅವಶೇಷಗಳನ್ನು ಹೇಳ್ತೀವಿ, ಭಾಳ ದಿವಸ ದಿನಗಳ ಉಳಿಯೋದಿಲ್ಲ, ಇದರಿಂದ ನಮಗೆ ಸೇಫ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಬೇರೆ ಪೈರೆಥ್ರಾಯ್ಡ್ಸ್ ಯೂಸ್ ಮಾಡಬಹುದಾಗಿತ್ತು. ಅದು ಪೆಸ್ಟಿಸೈಡ್ ರೆಸಿಡ್ಯೂಸ್ ಬಹಳ ದಿವಸಗಳನ್ನ ಇರೋದ್ರಿಂದ ನಮಗೆ ಮತ್ತೆ ಹಾನಿಕಾರಕ. ಇದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಇವುಗಳನ್ನ ಡಬ್ಬಾದಲ್ಲಿ ಅಥವಾ ಏರ್ ಟೈಟ್ ಬ್ಯಾಗ್ ನಲ್ಲಿ ಇಟ್ಟಾಗ ನಾವು ಸ್ಯಾಂಡ್ ಅನ್ನ 1.5 ಇಂಚು 1 ಇಂಚು ಸ್ಯಾಂಡ್ ಅನ್ನ ತುಂಬಿ ಕಾಳುಗಳ ಮೇಲೆ ಇಡೋದ್ರಿಂದ ಸಹಿತ ನಮಗೆ ಮುಕ್ತಿಯನ್ನ ಹೊಂದಬಹುದು. ನಂತರ ಮಾಡಿಫೈಡ್ ಅಟ್ಮಾಸ್ಫಿಯರ್ ಅಂತ ನಾನೇನು ಹೇಳಿದೆ ಅದನ್ನು ಮಾಡೋದ್ರಿಂದ, ಬಜೆ ಪುಡಿಯನ್ನ 2% ತುಂಬಿ ಇಡೋದ್ರಿಂದ ಸಹಿತ ನಿಜವಾಗ್ಲೂ ಒಳ್ಳೆ ನಾವು ಪರಿಹಾರವನ್ನ ಕಂಡಿಡ್ಕೋಬಹುದು. ಈಗ ಮನೆಯಲ್ಲಿ ಸಂಗ್ರಹಣೆ ಮಾಡ್ಲಿಕ್ಕೆ ಏನಾದರೂ ವಿಶ್ವವಿದ್ಯಾಲಯದಿಂದ ಸುಧಾರಿತ ಸಂಗ್ರಹಣಾ ಪರಿಕರಗಳು ಏನಾದ್ರು ಬಂದಿದಾವೆ? ಯಾವ ರೀತಿ ದೊಡ್ಡ ಡ್ರಮ್ಗಳಿರ್ಬೋದು ಅಥವಾ ಸುಧಾರಿತ ಕಣಜಗಳು ಅಂತ ಹೇಳ್ತೀವಲ್ಲ, ಆತರ ಏನಾದ್ರೂ ಬಂದಿದೆ? ಈಗ 1 ಕ್ವಿಂಟಲ್ 2 ಕ್ವಿಂಟಲ್ ಸಂಗ್ರಹಣೆ ಮಾಡಿಡ್ಲಿಕ್ಕೆ? ಹೌದು, ಬಂದಿದೆ. ಈಗ ಪ್ರೋಬ್ ಟ್ರಾಪ್ಸ್, ಪಿಟ್ ಫಾಲ್ ಟ್ರಾಪ್ಸ್, ಲೈಟ್ ಟ್ರಾಪ್ಸ್ ಅಂತೇಳಿ ನಾವು ಸ್ಟಡೀಸ್ ಸಂಶೋಧನೆ ರೂಪದಲ್ಲಿ ಮಾಡಿದಾಗ ಹೌದು, ಸ್ವಲ್ಪ ಮಟ್ಟಿಗೆ ನಮ್ಮ ರೈತರು ಮನೆಯಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥ ಧಾನ್ಯಗಳಿಗೆ ಸಹಿತ ಇವುಗಳನ್ನು ಉಪಯೋಗ ಮಾಡ್ಬೋದು. ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಒಂದು 5 ಕೆಜಿ ಡಬ್ಬಾದಲ್ಲಿ ನಾನು ಏನೋ ದ್ವಿದಳ ಧಾನ್ಯಗಳನ್ನು ಇಟ್ಟಿರ್ತೇನೆ. ಅದನ್ನ ಕಂಟ್ರೋಲ್ ಮಾಡೋದು ಯಾವುದೇ ಕೆಮಿಕಲ್ ಬೇಡ, ಬೇಡ ಏನು ಬೇಡ, ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಅಂತಂದ್ರೆ, ಆ 5 ಕೆಜಿ ಡಬ್ಬಾದಲ್ಲಿ ಒಂದು ಪಿಟ್ ಫಾಲ್ ಟ್ರಾಪ್ಸ್ ಅಂತ ಲಾಳಿಕೆ ಇದ್ದಂಗೆ ಇರ್ತದೆ. ಅದು ಅದನ್ನ ಇಟ್ಬಿಟ್ರೆ ಅದು ಲಾಳ್ಕೆ ಇರತಕ್ಕಂಥ ಪಿಟ್ ಫಾಲ್ ಟ್ರ್ಯಾಪ್ ತೂತುಗಳು ಇರ್ತವೆ, ಅಂದ್ರೆ ಪರ್ಫೊರೇಷನ್ಸ್ ಇರ್ತದೆ, ಅದು ಬುರುಬುರಿ ಅಷ್ಟೇ ಒಳಗಡೆ ಹೋಗುತ್ತೆ. ಅದನ್ನ ನಾವು ಧಾನ್ಯಗಳ ನಡುವೆ ಇಟ್ಬಿಟ್ಟಾಗ, ಡಬ್ಬಾದಲ್ಲಿ ಒಳಗಡೆ ಹಿಂಗೆ ಸೇರಿಸ್ಬಿಟ್ಟಾಗ, ಈ ಬುರುಬುರಿ ಯಾಕೆ ಅದರೊಳಗೆ ಹೋಗಿ ಬೀಳುತ್ತೆ ಅಂತಂದ್ರೆ, ನಾರ್ಮಲಿ ಯಾವುದೇ ಉಗ್ರಾಣದ ಕೀಟ ಏನು ಸ್ಟೋರೇಜ್ ಸ್ಪೇಸ್ ಏನಿದವಲ್ಲ, ಏರ್ ಜಾಸ್ತಿ ಅಲ್ಲಿ ಇರುತ್ತೆ, ಆಮ್ಲಜನಕ ಎಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲಿ ಹೋಗುತ್ತೆ. ಯಾವಾಗ ನಾವು ಆ ಲಾಳಿಕೆ ಆಕಾರದ ಏನು ಪಿಟ್ ಫಾಲ್ ಟ್ರಾಪ್ಸ್ ಒಳಗಿಟ್ಟಾಗ ಅದರಲ್ಲಿ ಎಂಟಿ ಸ್ಪೇಸ್ ಇರುತ್ತೆ, ಖಾಲಿ ಜಾಗ ಇದ್ದಾಗ ಅಲ್ಲಿ ಏರ್ ಜಾಸ್ತಿ ಇರುತ್ತೆ, ಅಲ್ಲಿ ಏರ್ ಜಾಸ್ತಿ ಸಿಕ್ಕುತ್ತೆ ಅಂತ ಹೋಗಿ ಟ್ರ್ಯಾಪ್ ಆಗ್ತವೆ. ಇವುಗಳನ್ನ ಮಾಡೋದ್ರಿಂದ ನಿಜವಾಗ್ಲೂ ಸ್ವಲ್ಪ ಮಟ್ಟಿಗೆ ನಾವು ಮನೆಯಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥ ಕಾಳುಗಳನ್ನ ಸಂರಕ್ಷಣೆ ಮಾಡಬಹುದು. ಜೊತೆಗೆ ಆಟೋಮೆಟಿಕ್ ಬಿನ್ ಅಂತ ಒಂದು ತಯಾರು ಮಾಡಿದೆ. ಆಟೋಮೆಟಿಕ್ ಬಿನ್ ಅಂತಂದ್ರೆ ಈ ಒಂದು ಒಂಥರ ಲಾಳಿಕೆ ಇದ್ದಂಗೆ ಇರ್ತದೆ, ಅದು ಅದರೊಳಗೆ ನಾವು ಈ ಕಾಳುಗಳನ್ನು ಹಾಕ್ಬಿಟ್ರೆ ಬೆಳೀತಕ್ಕಂಥ ಕೀಟಗಳು ಒಳಗಡೆ ಅವು ಆಟೋಮೆಟಿಕ್ ಆಗಿ ಕೆಳಗಡೆ ಹೋಗ್ತಾ ಇರ್ತದೆ. ಯಾಕಂದ್ರೆ ಅದಕ್ಕೆ ಪರ್ಫೊರೇಷನ್ಸ್ ಇರುತ್ತೆ, ಆ ಸ್ಮಾಲ್ ಏನು ರಂಧ್ರಗಳಿರ್ತವೆ, ಕೀಟ ಪಾಸ್ ಆಗ್ಬೋದು ವಿನಃ ಕಾಳು ಬೆಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆ ರಂಧ್ರಗಳು ಕೀಟ ಸೈಜಿಗೆ ಮಾಡಿರ್ತಾರ, ಈ ಆಟೋಮೆಟಿಕ್ ಆಗಿ ಇನ್ಸೆಕ್ಟ್ಸ್ ಕಲೆಕ್ಟ್ ಆಗ್ತವೆ. ಜೊತೆಗೆ ಈವನ್ ಲೈಟ್ ಟ್ರ್ಯಾಪ್ ಮಾಡಿದ್ದಾರೆ, ಲೈಟ್ ಟ್ರ್ಯಾಪ್ ನಾವು ಮನೆಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಬಟ್ ಉಗ್ರಾಣದಲ್ಲಿ ಈ ಡಿಸ್ಟ್ರಿಬ್ಯೂಟರ್ ಲೆವೆಲ್ ಅಲ್ಲಿ ಏನು ಸಣ್ಣ ಸಣ್ಣ ಸ್ಕೇಲ್ ಅಲ್ಲಿ ನಾವು ಲೈಟ್ ಟ್ರ್ಯಾಪ್ ಹಾಕೋದ್ರಿಂದ ದುಂಬಿಗಳಿರ್ಬೋದು, ಪತಂಗಗಳಿರ್ಬೋದು, ರಾತ್ರಿ ಹೊತ್ತು ನಾವು ಜಸ್ಟ್ ಒಂದು 5-6-8 ತಾಸು ಲೈಟ್ ಹಾಕಿಟ್ಬಿಟ್ರೆ ಎಷ್ಟೋ ಲೈಟ್ ಟ್ರ್ಯಾಪಿಗೆ ಬಂದು ಹುಳುಗಳು ಸಾಯ್ತವೆ. ಇವು ಹುಳುಗಳು ತತ್ತಿ ಇಡೋದಕ್ಕಿಂತ ಮುಂಚಿತವಾಗಿ ಅಟ್ರಾಕ್ಟ್ ಆಗ್ಬಿಟ್ಟು ಬಹಳಷ್ಟು ನಮಗೆ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಂಗ್ರಹಣ ಧಾನ್ಯಗಳನ್ನು ನಾವು ಉಳಿಸ್ಬೇಕಾಗಿತ್ತು ಅಂದರೆ ಕೊನೆಯ ಕಿವಿಮಾತು ಎಲ್ಲ ಸಂಗ್ರಹಣದಾರರಿಗೆ ಮತ್ತು ರೈತರಿಗೆ? ಸಂಗ್ರಹಣದಾರರಿಗೆ ಮತ್ತು ರೈತರಿಗೆ ನಿಜವಾಗ್ಲೂ ಹೇಳಬೇಕಂತಂದರೆ, ಈ ಒಂದು ಉಗ್ರಾಣದಲ್ಲಿ ಕೀಟದಿಂದ ವಿಮುಕ್ತಿ ಹೊಂದಬೇಕು ಅಂತಂದರೆ ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಸಂಗ್ರಹಣೆ ಮಾಡತಕ್ಕಂಥದ್ದು ಅತಿ ಮುಖ್ಯ. ಅದು ಯಾವುದಂತ ದಯವಿಟ್ಟು ಯಾವ ಲೆವೆಲಿಗೆ ಮಾಡ್ಬೇಕನ್ನೋದನ್ನ ತಿಳ್ಕೊಂಡು ಮಾಡಿದ್ದೆ ಆದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತದೆ, ಇಲ್ಲಾಂತಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ. ಸೊ ನಾವು ಮುಂಚೆ ಅಂತಾನೆ ಒಂದು ಕಾಳು ಉಳಿಸಿದ್ರೆ ಒಂದು ಇನ್ನೊಂದು ಕಾಳಿಗೆ ಸಮ ಅಂತ ಹೇಳ್ಕೊಂಡೇ ಹೋಗ್ಬೇಕಾಗತ್ತೆ. ಆದ್ರೆ ಈಗ ಒಂದು ಏನು ನಾವು ಬದಲಾಗ್ತಾ ಇರತಕ್ಕಂತ ಈ ಒಂದು ದಿಶೆಯಲ್ಲಿ, ಒಂದು ಕಾಳು ಉಳಿಸಿದ್ರೆ 100 ಕಾಳು ಬೆಳೆಸದಂತೆ ಅಂತ ಅದನ್ನ

ಭದ್ರಾಜಮ್ಮ ಸುವರ್ಣಮ್ಮ ಅಂತ ಏಳು ಮಂದಿ ಸ್ವಸರ ಭಾಗ್ಯ ಕೊಟ್ಟಂತೆ. ಇದಲ್ಲದೆ ಕೆಟ್ಟ ಮುಂಡವ ನುಣಸಬಿ ಅವನ ಕಾಳಮ್ಮ ಬಾಣದ ಕೆಬ್ಬ ಬದಲೆ 330 ಕಂಡ್ಗೆ ಎಳ್ಳು ಬೆಳೆದ್ರ ಆಶೆ ಹಾಕೊಂಡು ಎರವ ಎಳ್ಳು ಕಚ್ಕೊಂಡು ಹೋಯ್ತೆ ಅಂದ್ಬಿಟ್ಟು ಉಣಸ ಹಾಕೊಂಡ ಬೆದ್ದಿಲ್ಕೊಂಡ